ಅಂದ್ರೆ ಇಳುವರಿ ನಿಮಗೆ ಬೆಲ್ಲದ ಇಳುವರಿ ಕಡಿಮೆ ಬರ್ತದ ಅಂತಂದಂಗಾಯ್ತು. ಬೆಲ್ಲದ ಇಳುವರಿ ಅವ್ರು ಒಂದ್ ಗಂಗಾಳಕ್ಕ 300-400 kg ಅವ್ರು ತೆಗಿತಾರೆ ಒಂದ್ ಗಂಗಾಳಕ್ಕ. ಅಂದ್ರೆ ಒಂದ್ ಸರಿ ಅವ್ರ ಗಂಗಾಳ ಇಳಿಸಿ 300-400 kg. ನಮ್ 140-150 kg ಮಾತ್ರ ಬರುತ್ತೆ ನಮ್ದು. ಅವ್ರಲ್ಲಿ ಸಕ್ಕರೆ ಆಡ್ ಮಾಡ್ತಾರೆ ಅವ್ರು. ನಾವಿಲ್ಲಿ ಸಕ್ಕರೆ ಆಡ್ ಮಾಡೋದಿಲ್ಲ, ಯಾವ್ದೇ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಮತ್ತ ಅವ್ರದ್ದು ಏನ್ ಮಾಡ್ತಾರೆ, ಎಲ್ಲಾ ತರ ಕಬ್ ಅಂದ್ರೆ ಯಾವ್ದು ಈಗ ರಾಸಾಯನಿಕ ಹಾಕಿದ್ದ ಕಬ್ ಇರಲಿ ಅಥವಾ ಅದ ನೀರ್ ಹಸಲ್ ಎಳೆ ಕಬ್ ಇರಲಿ, ಅದನ್ನೆಲ್ಲ ತಗೊಂಡ್ ನುರಿಸಿ ಅದಕ್ಕೆ ಸಕ್ಕರೆ ಹಾಕಿ ಅದ ಒಟ್ಟು ಸ್ವೀಟ್ ಮಾಡೋದು ಒಟ್ಟು ಬಳಸಿ ಅದನ್ನ. ಅವ್ರ ರೇಟ್ ಅದ್ ಕಡಿಮೆ ಇರುತ್ತೆ, ನಮ್ದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಮತ್ತು ನಾವು ಏನೇ ಮಾಡಿದ್ರು ನಾವು ಕಬ್ಬಿನ ಪ್ಯೂರ್ ರಸ ಹಾಕಿ ನಾವು ಮಾಡಬೇಕಾಗತ್ತೆ ಬಾಯ್ಲಿಂಗ್ ಮಾಡಿ. ಅಡ್ಡಿಲ್ಲ ಅಂದ್ರೆ ನೀವು ಸ್ವಚ್ಛವಾದಂತಹದ್ದು, ಶುದ್ಧವಾದಂತಹದ್ದು ಮತ್ತು ರಾಸಾಯನಿಕ ಇರಲಾದಂತಹ ಒಂದು ಬೆಲ್ಲವನ್ನ ಗ್ರಾಹಕರಿಗೆ ಕೊಡ್ತಾ ಇದ್ದೀರಿ? ಹೌದು ಸರ್. ಈಗ ಸುಮಾರು ವರ್ಷಗಳಿಂದ ಇದನ್ನ ನೀವು ಮಾಡ್ತಾ ಇದ್ದಿರಲ್ಲ, ಏನು ಗ್ರಾಹಕರು ಏನಂತ ಇದ್ದಾರೆ ನಿಮ್ ಕಡೆ ಬಂದು ನೇರವಾಗಿ ಖರೀದಿ ಮಾಡ್ತಾ ಇದ್ದಾರೋ ಅಥವಾ ಯಾರಾದ್ರೂ ಬಂದು ಈಗ ಏನು ವ್ಯಾಪಾರಿಗಳು ಬಂದು ನಿಮ್ ಕಡೆ ಖರೀದಿ ಮಾಡಿಕೊಂಡು ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೋ, ಯಾವ ರೀತಿ ನೀವು ಮಾರಾಟ ಮಾಡ್ತಾ ಇದ್ದೀರಿ? ಈ ನೇರವಾಗಿ ಗ್ರಾಹಕರು ಕೂಡ ಬರ್ತಾರೆ, ಇಲ್ಲ ಮನೆಯಲ್ಲೇ ಬಂದು ಹೋಯ್ತಾರೆ. ಮತ್ತೆ ಕೆಲವೊಂದು ಅವರು ಆರ್ಡರ್ ಕೊಡ್ತಾರೆ ನಮ್ಗೆ ಅವರು, ಎಲ್ಲಿ ಈಗ ಚೆನ್ನೈ ಆಗಲಿ, ಬೆಂಗಳೂರು, ಹೈದರಾಬಾದ್, ಈ ಕಡೆ ಸುಳ್ಯ, ಮಂಗಳೂರು, ಅಂದ್ರೆ ಫೋನ್ ಮುಖಾಂತರ ಆರ್ಡರ್ ಕೊಡ್ತಾರೆ. ನಾವಿಲ್ಲಿ ಬಸ್ ಇವೆಲ್ಲ ಟ್ರಾನ್ಸ್ಪೋರ್ಟ್ ಇಂದ ನಾವು ಕಳಿಸ್ತೀವಿ ಬೆಲ್ಲ. ಅಂದ್ರೆ ಅವ್ರಿಗೆ ಒಂದ್ಸಲ ಅವ್ರು ತಗೊಂಡಿದ್ರೆ ಅವ್ರು ನಮ್ಗ ವಾಪಸ್ ಅವರು ನಮಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಮ್ ಬೆಲ್ಲದ. ಅಂದ್ರೆ ನಾವ್ ಏನೇ ತಿಂದ್ರು ಒಳ್ಳೆ ಆಹಾರ ತಿನ್ಬೇಕಂತ ಹೇಳಿ ಈಗ ಒಂದ್ 5-10 rupees ನಮ್ ಜಾಸ್ತಿ ಆದ್ರೂ ಈಗ ನಮ್ದೇ ಚಲೋ ನಾವು ಆಹಾರ ತಿನ್ಬೇಕಂತ ಹೇಳಿ ಒಳ್ಳೆ ಇದನ್ನ ತಗೊಂಡ್ ಹೋಗ್ತಾ ಇದ್ದಾರೆ. ಸಾಯಿಕುಮಾರ್ ಅವರ, ಒಂದು ವರ್ಷದ ಅವಧಿ ಒಳಗ ಈಗೇನು ತಾವು ಇಷ್ಟೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರಿ, ಕಬ್ಬಾಯ್ತು ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನ ತಾವು ಹೇಳಿದ್ರಿ, ಸಾಕಷ್ಟು ಬೆಳೆ ಬೆಳೀತಾ ಇದ್ರಿ, ಒಂದು ವರ್ಷದ ಅವಧಿ ಒಳಗ ಎಷ್ಟು ಆದಾಯ ತಮಗ ಬರ್ತಾ ಇದೆ? ಒಂದು ವರ್ಷದ ಅವಧಿಯಲ್ಲಿ ನಮ್ದು ಸುಮಾರು 5-6 lakh rupees ನಮಗೆ ಆದಾಯ ಬರುತ್ತೆ. ತಾವು ಕಂಪ್ಯೂಟರ್ ಸೈನ್ಸ್ ಓದಿರಿ, ಏನಪ್ಪಾ ಅಂತಂದ್ರೆ ಈ ಕೃಷಿ ಒಳಗೇನೆ ಇರಬೇಕು ಅಂತ ಅನಿಸ್ತದನೋ ಅಥವಾ ಇಲ್ಲ ಕೃಷಿ ಯಾಕೆ ಮಾಡೋದು, ಬೇರೆ ಎಲ್ಲರ ನೌಕರಿ ಮಾಡೋಣ ಅನ್ನುವಂತ ಭಾವನೆ ಏನಾದ್ರೂ ಅದನ್ನ? ಇಲ್ಲ ಸರ್, ಏನೇ ನಾವು ಮಾಡಿದ್ರು ಇವಾಗ ಕೃಷಿಯೊಳಗೇನೆ ನಮಗೆ ಈಗ ಮುಂದೆ ಹೋಗಕ್ ಸಾಧ್ಯ. ಇವಾಗ ಅಂದ್ರೆ ಕೃಷಿಯೊಳಗೇನೆ ಈಗ ನೆಮ್ಮದಿ ಇದೆ. ಇವಾಗ ಯಾವ್ದು ನಾವು ಜಾಬ್ ಮಾಡಿದ್ರಾಗಲಿ ಇದಾಗಲಿ ನಮಗೆ ಅದ್ರಲ್ಲಿ ನಾವು ಫಸ್ಟ್ ಗೆ ಕಂಪ್ಯೂಟರ್ ಸೈನ್ಸ್ ಮುಗಿದಾಗ ನಾನು ಬೇರೆ ಕಡೆ ಹೋಗಿದ್ದೆ, ನಮಗೆ ಅಲ್ಲಿ ಅಷ್ಟೊಂದು ನೆಮ್ಮದಿ ಸಿಗಲಿಲ್ಲ. ಅಲ್ಲಿ ನಾವು ವಾಪಸ್ ಮತ್ತೆ ಇಲ್ಲೇ ಸಾವಯವ ಕೃಷಿ ಮಾಡಿ ಈಗ ಬೆಲ್ಲ ತಯಾರು ಮಾಡಿ ಎಲ್ಲಾ ತರ ನಾವು ಆಹಾರ ಒಳ್ಳೆ ಆಹಾರ ತಿಂತೀವಿ. ಇಲ್ಲಿ ಮನೆಯಲ್ಲಿದ್ರೆ ಏನೈತ್ರಿ, ಚಲೋ ನಾವು ಒಳ್ಳೆ ಸಾವಯವ ಕೃಷಿ ಬೆಳೆದದ್ದೇನೆ ತಿಂತೀವಿ, ಒಳ್ಳೆ ಆಹಾರ ನಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ವಾಪಸ್ ಯಾವುದು ನಮಗೆ ಇದು ಇರಲ್ಲ, ಕಾಯಿಲೆ ಇರಲ್ಲ, ಯಾವುದೂ ಇರಲ್ಲ. ಅಂದ್ರೆ ಕೃಷಿ ಒಳಗೆ ಮುಂದುವರಿಬೇಕು, ಇದರೊಳಗೆ ಸಾಧನೆ ಮಾಡಬೇಕು ಅಂತ ಅನಿಸ್ತದ ನಿಮಗೆ? ಹೌದು ಸರ್, ಇದರಲ್ಲೇ ಇರಬೇಕು ನಾವು. ಯಾರಾದರೂ ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 8664-3887. ಆತ್ಮೀಯರೆ, ಸಾಯಿಕುಮಾರ್ ಅವರು ಹೇಳಿದಂತ ಮೊಬೈಲ್ ನಂಬರ್ ಅನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8664-3837 ಈ ನಂಬರ್ನ ತಾವು ಸಂಪರ್ಕ ಮಾಡಿ ಸಾಯಿಕುಮಾರ್ ಅವರ ಜೊತೆಗೆ ಮಾತಾಡಬಹುದು ಮತ್ತು ಅವರ ಅನುಭವಗಳನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಸಾಯಿಕುಮಾರ್ ಬೀಳೂರ್ ಅವರೇ, ನಮ್ಮ ರೈತ ಬಾಂಧವರ ಜೊತೆಗೆ ತಾವು ಇಲ್ಲಿ ತನಕ ಸಂವಾದ ಮಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಸಾವಯವ ಬೆಲ್ಲ ತಯಾರಿಕೆಯ ಅನುಭವಗಳು ನಮ್ಮ ಯುವ ಕೃಷಿಕರಿಗೆ ಪ್ರೇರಣೆ ಆಗಬಹುದು ಅಂತ ಹೇಳಿ ನಾವು ಭಾವಿಸಿವಿ. ಇಲ್ಲಿ ತನಕ ತಾವೇನು ಮಾತಾಡಿದ್ದೀರಿ ನಮ್ಮ ರೈತರ ಜೊತೆಗೆ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಮಸ್ಕಾರ. ಎಲ್ಲೆಲ್ಲೋ ಬೆಳೆಯುವೆ ಹೂಬಾ, ಇರಲಿ ಬಂದರು ನೆಲದಿಬ್ಬ,

ಕೊಂಡಾಗ ನೀ ತುಂಬು ಅದು ಹೆಂಗ ನಾ ತುಂಬಿ ಕೊಂಡಾಗ ನೀ ತುಂಬುವುದು ಹೆಂಗ ತುಂಬೋ ಆಟದ ನಡುವೆ ಜಂಬಾಟೋ ಸತ್ಯ ಶರಣ ಇವಗಿಲ್ಲ ನಿದ್ರೆ ಮರಣ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ನೋಡುವ ಬಟ್ಟೆಗಿಂತ ನಡೆವ ಹಾದಿಗೆ ಲಕ್ಷ ಹರಿಸುವವನ ತೊಡುವ ಬಟ್ಟೆಗಿಂತ ನಡೆವ ಹಾದಿಗೆ ಲಕ್ಷ ಹರಿಸುವವನ ಹಾದಿ ಮುಳ್ಳನು ಆಯ್ದು ಸುಟ್ಟು ಗೊಬ್ಬರ ಮಾಡುವವನ ಹಾದಿ ಮುಳ್ಳನು ಆಯ್ದು ಸುಟ್ಟು ಗೊಬ್ಬರ ಮಾಡುವವನ ಇವನ ಸತ್ಯ ಶರಣ ಇವಗಿಲ್ಲ ನಿದ್ರೆ ಮರಣ. ಗೀಯಗ ಗೀಯಗ ಗೀಯಗ ಗೀಯಗ ಗೀಯಗ ಗೀಯಗ ಮಣ್ಣ ಭ್ರಾಂತಿಗೆ ಮರುಳರಾದವರ ಮರಳಿ ಕರೆವ ಶಿವನಾ.